ಕಣ್ಣಿಗೆ ಬಹಳಷ್ಟು ಪ್ರಮಾಣದೊಳಗ ಕಾಣ್ತದ, ನನ್ನ ಬೆಳೆ ಹಂಗದರಿ ಹಿಂಗದರಿ ಅಂತಂದು ಎಲ್ಲ ಹೇಳ್ಕೊತೀವಿ. ಆ ಉತ್ಪನ್ನ ಒಕ್ಕಿದಾಗ ನಮ್ಮ ಮನಸ್ಥಿತಿ ಬೇರೆ ಇರ್ತದೆ. ನೋಡ್ಬೇಕಾದ್ರೆ ಕಣ್ಣಿಗೆ ಯಥೇಚ್ಛವಾಗಿ ಅದ್ಭುತವಾಗಿ ಕಾಣ್ತಿರ್ತದ, ಆದ್ರೆ ಉತ್ಪನ್ನ ಅದರೊಳಗಿಂದ ಬಂದಂತಹದ್ದನ್ನ ನೋಡಿದ್ರೆ ಗೌಣ ಆಗ್ತದ, ಕೆಲವೊಂದ್ಸಲ ನುಕ್ಸಾನ ಆಗ್ತದ ಅನ್ನುವಂತಹದ್ದನ್ನ ಕಾಣ್ತೀವಿ. ಇದ್ರ ಕಾರಣ ಏನಪ್ಪಾ ಅಂತ ಅನ್ನುವಂಥದ್ದನ್ನು ತಗೊಂಡ್ರೆ, ನಾವು ಯಾವಾಗ ನಮ್ಮ ಅಜ್ಜ ಮುತ್ತಜ್ಜ ನಮ್ಮ ಕೃಷಿ ಭೂಮಿಯನ್ನು ಇಟ್ಟಿದ್ರು, ಆ ಭೂಮಿ ಬ್ಯಾಂಕ್ನೊಳಗೆ ಎಫ್ ಡಿ ಇಟ್ಟಂಗೆ ಸಮೃದ್ಧವಾಗಿ ನಮಗೆ ಬಡ್ಡಿಯನ್ನು ಕೊಡ್ತಾ ಇತ್ತು. ಎಲ್ಲರೂ ನಮಗೆ ಇವತ್ತೇನಾಗ್ಯದ ಅಂದ್ರೆ ಆಸೆ ಜಾಸ್ತಿ ಆಗ್ಯದ, ಅದಕ್ಕೆ ನಾವೇನು ಮಾಡ್ಲಿಕ್ಕತ್ತೀವಿ, ಕೊಡ್ತಕ್ಕಂಥದ್ದನ್ನು ಹೆಚ್ಚುವರಿಯಾಗಿ ಬೇಕು, ಡಬಲ್ ಬೇಕು ಅಂತ ಕೇಳಕತ್ತೀವಿ. ಉದಾಹರಣೆಗೆ ಒಂದು 10,000 ರೂಪಾಯಿ ಇಟ್ಟರೆ ನಮಗೆ ವರ್ಷ ಕಣ್ಣು ಮುಚ್ಕೊಂಡು 1,000 ರೂಪಾಯಿ ಬ್ಯಾಂಕ್ನವ ಬಡ್ಡಿ ಕೊಡ್ತಾನೆ ಎಷ್ಟು ವರ್ಷ ಆದರೂ. ಆದರೆ ಯಾವಾಗ ಅವ ಬಡ್ಡಿ ಜೊತೆಗೆ 1,000 ರೂಪಾಯಿ ಆಸೆ ಬಿಟ್ಟು 2,000 ರೂಪಾಯಿ ಡ್ರಾ ಮಾಡ್ಲಿಕ್ಕತ್ತೀವಿ, ಮುಂದಿನ 5 ವರ್ಷ ತಪ್ಪಿದ್ರೆ 6ನೇ ವರ್ಷ ಒಂದಿಟ್ಟು ಕೊಟ್ಟು ಇನ್ನು ಮೇಲೆ ನಮ್ಮ ಬ್ಯಾಂಕ್ನಾಗ ನಿನ್ನ ಚೆಕ್ ನಡೆಯಂಗಿಲ್ಲ ಅಂತ ಹೇಳ್ತಾನೆ. ನೋಡ್ರಿ, ಹಂಗ್ರೆ ನಮ್ಮ ಅಜ್ಜಾರು ಏನಿಟ್ಟಿದ್ರು ಭೂಮಿಯೊಳಗೆ ಇರ್ತಕ್ಕಂಥ ತಾಕತ್ತನ್ನು ನಾವು ಇವತ್ತು ರಾಸಾಯನಿಕಗಳನ್ನು ಅಧಿಕ ಇಳುವರಿ ಕೊಡುವಂಥ ತಳಿಗಳನ್ನು ಎಲ್ಲನೂ ಹಾಕಿ ಅದರೊಳಗಿರ್ತಕ್ಕಂಥದ್ದನ್ನು ಎಲ್ಲನೂ ತಕ್ಕೊಂಡು ಬಿಟ್ಟೀವಿ. ನಮ್ಮ ಭೂಮಿನೂ ನಮಗೆ ಯಾಕೆ ಚೆಕ್ ಪಾಸ್ ಆಗೋದಿಲ್ಲ, ನಿನಗೆ ಬೆಳೆ ಕೊಡೋದಿಲ್ಲ ಅನ್ನಬಾರ್ದು ಅನ್ಬೋದಲ್ರೆ. ಹಂಗಂದ್ರೆ ಅದನ್ನು ಮಣ್ಣು ಫಲವತ್ ಮಾಡುವಂಥ ಕೆಲಸ ನಾವೆಲ್ಲರೂ ನೆನಪಾರಿವಿ, ಅಥವಾ ನಮಗೆ ಅದನ್ನು ಕಲಿಸ್ತಾ ಇಲ್ಲ. ಆ ಮಣ್ಣಿಗೆ ಕೈ ಹಚ್ಚಿದ್ರೆ ಬರೋಬ್ಬರಿ ಆಗ್ತದೆ. ಹಂಗಾರೆ ನಮಗೆ ಹೇಳ್ತಾರೆ, ಎಂಥ ಆಹಾರ ಉಣ್ತೀವಿ ಅಂಥದ್ದು ನಮಗೆ ಬರ್ತೈತಿ ಅಂತನ್ನುವಂಥದ್ದನ್ನು ಭಾಳ ಜನ ನಮಗೆ ಗಿಳಿ ಉದಾಹರಣೆ ಕೊಟ್ಟು ಹೇಳ್ತಾರೆ. ಅದ ಒಂದು ಸಾತ್ವಿಕ ಮನುಷ್ಯನ ಹತ್ರ ಇರ್ತಕ್ಕಂಥ ಗಿಳಿ, ಬರ್ರಿ ಕೂಡ್ರಿ ನೀರು ಕುಡಿತೀರಾ ಏನು ಮಾಡ್ತೀರಾ ಅಂತ ಅದು ಕೇಳ್ತದೆ. ಒಂದ ತಾಯಿ ಹೊಟ್ಟೆಯೊಳಗೆ ಹುಟ್ಟಿದಂಥವ, ಎರಡೂ ವಿಚಾರಗಳು ಬೇರೆ ಅದಾವ. ಹಂಗಾರೆ ನಾವು ತಿಂತಕ್ಕಂಥ ಆಹಾರ ಇವತ್ತೇನು ನಾವು ಕೃಷಿ ಭೂಮಿಗೆ ಮಾಡ್ಲಿಕ್ಕತ್ತೀವಿ, ಏನು ಮಾಡಾಕತ್ತೀವಪ್ಪ ಅನ್ನುವಂಥದ್ದು ನಮ್ಮ ಯಾರ ತಲೆಯೊಳಗೆ ವಿಚಾರ ಬರುವಲ್ಲ. ನಾವೇನು ಮಾಡಾಕತ್ತೀವಿ, ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ಲಿಕ್ಕತ್ತೀವಿ, ಬೀಜಕ್ಕೆ ಬೀಜೋಪಚಾರ ಮಾಡ್ಲಿಕ್ಕತ್ತೀವಿ, ನಂತರದೊಳಗೆ ಆ ರಾಸಾಯನಿಕ ಕೀಟನಾಶಕಗಳನ್ನು ಬಿತ್ತಿದ ತಕ್ಷಣ ಕೀಟನಾಶಕ ಜೊತೆಗೆ ಆ ಕಳೆನಾಶಕಗಳನ್ನು ಭೂಮಿಗೆ ಸಿಂಪರಣ ಮಾಡ್ಲಿಕ್ಕತ್ತೀವಿ. ಇದ್ರದ್ದು ಹೊರಗೆ ಬರ್ತಕ್ಕಂಥ ಔಟ್ಪುಟ್ ಏನಾಯ್ತು, ನತೀಜೆ ಏನಾದಪ್ಪ ಅಂತ ಕೇಳಿದ್ರೆ, ನಾವು ಸಾಮಾನ್ಯವಾಗಿ ಬಸ್ ಸ್ಟ್ಯಾಂಡಾಗ ಹೋಗ್ತೀವಿ, ಅಲ್ಲಿ ಯುರಿನಲ್ಸ್ಗೆ ಹೋಗ್ತೀವಿ. ಆ ಯುರಿನಲ್ಸ್ ಏನು ಹೋಗ್ತಿರ್ತದೆ, ಅಲ್ಲೊಂದು ನಮೂನಿ ಬೆಂಚ್ಗಲ್ಲಿ ಮಿಂಚದಂಗೆ ಮಿಂಚ್ತಿರ್ತದೆ ಕೆಳಗೆ. ಅದು ಏನಪ್ಪ ಅಂತನ್ನುವಂಥದ್ದನ್ನು ನೋಡ್ಬೇಕಂತೇಳಿ ತೆಗಿಯಕ್ ಹೋದ್ರೆ ಬರೋದಿಲ್ರಿ ಅದು ಕೈಗೆ. ನೀವು ಚಲೋ ಒಂದು ಸುತ್ತಿಗೆ ತೊಗೊಂಡು ಹೊಡೆದ್ರೆ ಸಹಿತ ಕಲ್ಲು ಒಂದಂಗೆ ಹೊಡಿತೈತಿ. ಎಲ್ಲಿಂದ ಬಂತದು, ನಾವು ಹೊಡೆದ್ರಾಗ ಬಂತು. ಹಂಗ್ರೆ ಅದು ನಮ್ಮ ಶರೀರದಾಗ ಎಲ್ಲಿಂದ ಬಂತು ಅಂತ ತಗೊಂಡಾಗ, ನೀವು ತಿಂದಂತ ಆಹಾರದ ಒಳಗಿರ್ತಕ್ಕಂತ ಏನು ಟಾಕ್ಸಿಕ್ ಎಲಿಮೆಂಟ್ ಅದಾವ, ಆ ವಿಷಯುಕ್ತ ಪದಾರ್ಥಗಳದಾವ, ಅದರಿಂದ ಅದು ಎಲ್ಲಾನು ಕೆಲಸ ಆಗ್ಲಿಕ್ಕತ್ತದ. ಗುರ್ತಾಗ್ತದಲ್ರ, ಹಂಗಂದ್ರೆ ರಾಸಾಯನಿಕಗಳನ್ನು ಬಳಕೆ ಮಾಡ್ಬೇಕು ಬೇಡ ಅವು ಏನ್ಪ ಅನ್ನುವಂಥದ್ದನ್ನು ತಗೊಂಡ್ರೆ ನಮಗ ಗೊತ್ತಾಗ್ತದೆ. ಹಿಂದೆ ಏನು ಯುದ್ಧಗಳು ನಡೀತಿದ್ವು, ಆ ಇದ್ರಿಗೆ ಇರ್ತಕ್ಕಂಥ ಮದ್ದು ಗುಂಡು ತಗೊಂಡು ಕಲಿಸಿ ಜೋಗ ಒಗದ ಅಂದ್ರೆ ಇದ್ರಿಗೆ ಇದ್ದವ್ರು ನಾಶ ಆಗ್ತದೆ. ಯಾವಾಗ ವಿಶ್ವಸಂಸ್ಥೆ ಹುಟ್ಕೋತು ಇನ್ನು ಯುದ್ಧ ಇಲ್ಲ ಅಂತ, ಅವಾಗ ಯುದ್ಧ ವಿರಾಮದೊಳಗ ಆ ಮದ್ದು ಗುಂಡು ಏನು ಕಾಡಿನೊಳಗೆ ಹಾಕೊಂಡು ಕಾಯ್ತಿದ್ರು, ಆ ಸಂದರ್ಭದೊಳಗೆ ಮಳೆ ಬಿದ್ದಂಥದ್ರೊಳಗೆ ಏನು ನೀರಿನ ಜರಿ ಹೋಗ್ತಿತ್ತು, ಆ ಹೋದಂಥ ಜರಿ ಒಳಗೆ ಆಜು ಬಾಜು ಹುಲ್ಲು ಅದು ಭಾಳ ಬೆಳೆದಿತ್ತು. ಓ ಏನೋ ಐತಿಲ್ಲೆ ಅಂತ ಆ ವಿಜ್ಞಾನಿ ಹುಡುಕಾಕತ್ತ, ಅವನಿಗೆ ಗೊತ್ತಾತು, ಓ ಇದನ್ನು ಕಡಿಮೆ ಪ್ರಮಾಣದ ಕೊಟ್ರೆ ಸಸ್ಯಗಳು ಬೆಳೀತಾವ. ನೋಡ್ರಿ, ಯಾವಾಗ ಅವ ಬಂದ ಫ್ಯಾಕ್ಟ್ರಿ ಬಂದ್ ಮಾಡೋ ಪರಿಸ್ಥಿತಿ ಬಂತ, ಅವ ಎದ್ ನಿಂತ, ಇನ್ನೊಂದು ದಾರಿ ಐತ್ರಿ ಸರ ಅಂತ ಅದನ್ನ ಹೇಳ್ದ. ಅದ್ರ ಮ್ಯಾಗ ಪ್ರಯೋಗಗಳು ನಡೆದ, ಇವತ್ತ ನಮ್ಮ ಕೃಷಿ ಅದ್ರ ಮ್ಯಾಗನ ನಿಂತ. ಹಂಗ್ರೆ ಆ ವಿಜ್ಞಾನಿ ಒಳಗೆ ಇಬ್ರು ಅದಾರ, ಇಬ್ರು ನಮಗ್ ಹೇಳ್ತಾರ ಏನು ನಿನಗೆ ಬೇಕಾಗ್ಯದ, ಹೆಂಗ ನೀ ಬದುಕಬೇಕಾಗ್ಯದ, ಸ್ವಾವಲಂಬಿಯಾಗಿ ಬದುಕಬೇಕಾಗ್ಯದ, ಆ ಜೀವನ ಕಟ್ಟಬೇಕು ಅಂದ್ರೆ ನಿನಗೇನ್ ಬೇಕಾದ ನೀ ವ್ಯವಸ್ಥೆ ಮಾಡ್ಕೊ ಅಂತ ಹೇಳ್ತಾನ. ಅದಕ್ಕೆ ಬೇಕಾಗಿದ್ದನ್ನ ಅವ ಹೇಳ್ಕೊಡ್ತಾನ. ಆದ್ರೆ ಇನ್ನೊಬ್ಬ ಏನ್ ಮಾಡ್ತಾನ, ನಾನ್ ಹೇಳ್ದಂಗ ಜಗತ್ತು ನಡಿಬೇಕು, ನಾನ ಜಗತ್ತಿಗೆ ಸಾರ್ವಭೌಮ ಅಂತಾನ. ಆ ಸಾರ್ವಭೌಮ ವ್ಯವಸ್ಥೆಯೊಳಗ ಈ ರಾಸಾಯನಿಕಗಳದಾವ, ನಮ್ಮ ಏನು ಫಾರ್ಮಸಿಯೊಳಗ ಔಷಧ ಅದಾವ, ಅವು ಅದಾವ. ಹಿಂಗಾಗಿ ಅವು ಎರಡೂ ನಮಗ್ ವ್ಯತಿರಿಕ್ತ ಮಾಡುವಂತ ಕೆಲಸನ. ನಿಮಗ ಅನುಮಾನ ಬರಬಹುದು, ಯಾವ್ದು ನಮಗ ಗೊಬ್ಬರ ಕೊಡ್ಲಿಕ್ಕತ್ತದ, ಎಣ್ಣೆ ಕೊಡ್ಲಿಕ್ಕತ್ತದ, ಅದ ಕಂಪನಿ ಅವಂದ ಫಾರ್ಮಸಿಯೊಳಗ ಔಷಧ ಅದ ಮನುಷ್ಯರಿಗೆ ದನಕ್ಕೆ. ಹಂಗ್ರೆ ಯಾವಾಗ ಆಹಾರ ನಾವು ತಿಂತೀವಿ ಅಂತೀವಿ, ಆಹಾರದ ವ್ಯವಸ್ಥೆ ಒಳಗ ನಮ್ದು ವಿಷ್ಮುಕ್ತತೆ ಬಂತು ಅಂದ್ರೆ ನಮ್ಮ ದೇಹ ಸದೃಢ ಆಗಕತ್ತದ, ಮನಸ್ಸು ಸದೃಢ ಆಗಕತ್ತದ, ಯಾರು ಏನು ಅನ್ನುವಂತ ಪ್ರಶ್ನೆ ಇಲ್ಲ. ನೋಡ್ರಿ, ಹಿಂದ ಸ್ವಲ್ಪ ನಾವು ಒಂದು 30-40 ವರ್ಷದ ಹಿಂದ ಹೋದ್ರೆ ನಮ್ಮ ಊರಾಗ ಓಣ್ಯಾಗ ಯಾರ ಇರ್ಲಿ, ಯಾವ ಜಾತಿಯರ ಇರ್ಲಿ, ಎಲ್ಲರಿಗೂ ನಾವು ಕರಿತಿದ್ವಿ. ಏನಂತ ಕರಿತಿದ್ವಿ? ಗಣಮಕ್ಕಳಿದ್ರ ಕಾಕ, ದೊಡ್ಡಪ್ಪ, ಗೊತ್ತಾಗತ್ತಲ್ರ, ಮಾವ, ಅಣ್ಣ, ತಮ್ಮ ಅಂತ ಏನೋನೋ ಕರಿತಿದ್ವಿ. ಅದೇ ರೀತಿ ಹೆಣ್ಮಕ್ಳಿದ್ರ ಅವ್ವ, ದೊಡ್ಡವ್ವ, ಆತ್ತಿ, ಚಿಗವ್ವ ಅಂತ ಹೇಳಿ ಕರಿತಿದ್ವಿ. ಇವತ್ತೇನ್ ಕರಿಯಕತ್ತೀವ್ರಿ? ಅಂಕಲ್, ಅಂಟಿ. ನೀವ್ ಯಾರಿಗೆ ಅಂಕಲ್ ಅಂತೀರಿ? ನಿಮಗ ಬಿಟ್ಟದ್ದ. ನೀವು ದೊಡ್ಡವ್ಗ ಅಂಕಲ್ ಅಂತಿರೋ, ಏನ ಚಿಕ್ಕವ್ಗ ಅಂಕಲ್ ಅಂತಿರೋ, ಏನ ಅತ್ತಿಗಂತಿರೋ, ಏನ ಅಕ್ಕತ್ತಿಗಂತಿರೋ ಅಂಟಿ. ನೋಡ್ರಿ, ನಿಮ್ದೊಳಗ ಎಷ್ಟು ಕಲ್ಮಶ ತುಂಬ್ಯದಂದ್ರೆ ನಗುವಂತ ಪ್ರಸಂಗಕ್ಕೆ ಸಹಿತ ಸಟ್ ಅಂತೇಳಿ ನಗವಲ್ರಿ ನೀವು. ಅಷ್ಟು ಪ್ರಮಾಣದೊಳಗೆ ನಿಮ್ಮೊಳಗ ಕೂತ ಹೊತ್ನಾಗ ಹೆಂಗ ನೀವು ಸುಸ್ತಾಗಿರ್ಲಿಕ್ಕೆ ಆಗ್ತದ, ಖುಷಿಯಿಂದ ಇರ್ಲಿಕ್ಕೆ ಆಗ್ತದ ಜೀವನದೊಳಗ? ನೋಡ್ರಿ, ಅದರಿಂದ ಹೊರಗೆ ಬರಬೇಕು ಅಂದ್ರೆ ನಮ್ಮ ಪೂರ್ವಜರ ನಮಗೆ ಹೇಳಿದ್ರು, ಎಲ್ಲಿ ಜೀವಂತ ಮಣ್ಣದ ಅಲ್ಲಿ ಕೃಷಿ ಮಾಡ್ರಿಪ್ಪ ಅಂದ್ರು. ವೃಕ್ಷಾಯುರ್ದ ಚರಕ ಸಂಹಿತೆ, ಸುಶ್ರುತ ಮಹರ್ಷಿ ನಿಘಂಟು, ನಮ್ದು ಮಹಾಭಾರತ, ಮತ್ತ ಏನ ರಾಮಾಯಣದ ಎಲ್ಲದರೊಳಗೂ ಉದ್ರೇಕಗಳು ಬರ್ತಾವ. ಆ ಉಲ್ಲೇಖಗಳನ್ನ ಗಮನ ಮಾಡಿದ್ರೆ ಅವ್ರು ಏನ್ ಹೇಳ್ತಾರಂದ್ರೆ, ಎಲ್ಲಿ ಜೀವಂತ ಮಣ್ಣದ ಅಲ್ಲಿ ಮಾಡ್ರಿ ಕೃಷಿನ. ಹಂಗ್ರೆ ಜೀವಂತ ಮಣ್ಣು ಅನ್ನುವಂಥದ್ದನ್ನ ತಗೊಂಡ್ರಿ ಎಲ್ಲರಿಗೂ ಕೇಳಿದ್ರೆ ರೈತರು ಏನಂತಾರೆ, ಎಲ್ಲೂ ನೋಡೇ ಇಲ್ರಿ ಸರ ಅಂತಾರೆ. ಆದ್ರೆ ನಿಮ್ಮ ಊರಾಗ ಜರ್ಕರ್ತ ಏಪ್ರಿಲ್ ಮೇ ತಿಂಗಳಾಗ ಮಳಿ ಬಂತು ಅಂದ್ರೆ ಆ ತಂಪ ಜೊತೆಗೆ ಒಂದ್ ನಮೂನಿ ವಾಸನೆ ಬರ್ತದ. ಆ ವಾಸನೆ ಬಂದದ್ದಕ್ಕೆ ನೀವು ಮಳಿ ನೋಡಿರಂಗಿಲ್ಲ, ಮ್ಯಾಲ್ಗಡೆ ಎಲ್ಲೇ ಮಳಿ ಆಗೈತಿ ಅಂತೀರಿ ಅಂತೀರಲ್ಲ. ಹಂಗ್ರೆ ಪ್ರತಿಯೊಂದು ಮಣ್ಣೊಳಗೂ, ಪ್ರತಿಯೊಂದು ಊರೊಳಗೂ ಜೀವಂತಿಕೆ ಅದ. ಆದ್ರೆ ಅದರ ಶಕ್ತಿ ಒಳಗಡೆ ಏರಾಕ್ತೀರಿ ಅದು. ಹಂಗ್ರೆ ಆ ಶಕ್ತಿ ಹೆಚ್ಚು ಮಾಡ್ಲಿಕ್ಕೆ ನಾವು ಏನ್ ಮಾಡ್ಬೇಕಾಗ್ಯದ ಅಂದ್ರೆ, ನಮ್ಮ ಕೃಷಿ ಒಳಗೆ ಉಳಿತಕ್ಕಂತ ಪಳಿಕ ಏನ್ ಬರ್ತಾವ ಅವನ್ನ ಮಣ್ಣನ್ಯಾಗ ಸೇರಿಸೋ ಕೆಲಸ ಮಾಡು. ಕಳೆ ಕಸಗಳೇನ್ ಬರ್ತಾವ ಅವನ್ನ ಮರುಬಳಕೆ ಮಾಡೋದು. ಅದ್ರ ನಂತರ ನಮ್ಮ ಆಕಳದಿಂದ ಬರ್ತಕ್ಕಂಥ ಪಂಚ ಗವ್ಯಗಳೇನದಾವ, ಸಗಣಿ, ಮೂತ್ರ, ಹಾಲು, ಮಜ್ಜಿಗೆ, ತುಪ್ಪ, ಇದ್ರ ಜೊತೆಗೆ ಎಳ್ನೀರು ಮತ್ತು ಜೇನುತುಪ್ಪ ಉಪಯೋಗ ಮಾಡಿಕೊಂಡು ನಮ್ಮ ಮಣ್ಣು ಫಲವತ್ತಾಗ್ಲಿಕ್ಕೆ ಏನ್ ಬೇಕಾಗ್ಯದ ಆ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನ ಮಾಡ್ಕೊಳ್ಲಿಕ್ಕಾಗ್ತದೆ. ಹಂಗ್ರೆ ಆ ಮಣ್ಣು ಫಲವತ್ತಾಗೈತಿ ಅಂತಂದ್ ಏನ್ ಹೇಳಲಿಕ್ಕತ್ತೀನಿ, ಇಷ್ಟರೊಳಗ ಕೆಲಸ ಆಗೋದಿಲ್ಲರಿ. ನಾವೇನಂತೀವಿ, ಆ ಮಣ್ಣು ಒಳಗಡೆ ಉತ್ಪಾದಕತೆ ಬೇಕು ಅಂತೀವಿ. ಉದಾಹರಣೆಗೆ ನಿಮ್ಮೊಳಗ ಒಂದೇ ಸಾಲಿನಾಗ ಅಗ್ದಿ ದಪ್ಪ ಅನ್ನೋರು ಇಲ್ಲಿ ಮೊದಲು ಕೂತಾರ ಅಂತೀವಿ. ಏ ಅಗ್ದಿ ದಷ್ಟಪುಷ್ಟ ಅದಾರ್ರಿ ಅಂತೀವಿ. ಆ ಮನುಷ್ಯ ಎದ್ದ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮಗ್ ಉಪಯೋಗ ಐತನ್ರಿ? ಇಲ್ಲ. ಹಂಗಂದ್ರೆ ಆ ದಷ್ಟಮುಷ್ಟ ಅದಾನ ಅಂದ್ರೆ ಅವ ಎದ್ದ ಕೆಲಸ ಮಾಡುವಂಗ ಉತ್ಪತ್ತಿ ಬೇಕು. ನಮ್ಮ ಮಣ್ಣೊಳಗೂ ಇಳುವರಿ ಕೊಡುವಂತ ವ್ಯವಸ್ಥಕ್ಕ ನಾವು ಅಣಿ ಮಾಡ್ಬೇಕು. ಅವಾಗ ಬೀಜ ನೀವು ಕಣ್ಣು ಮುಚ್ಚಿಕೊಂಡು ಬಿತ್ತಿದ್ರು ಸಾಕ, ಇಳುವರಿ ನಿಮ್ ಕೈಯಾಗ ಬರ್ತದ. ಅದು ನಮ್ಮ ಭೂಮಿ ತಾಯಿಯ ವ್ಯವಸ್ಥೆ. ಪ್ರಪಂಚದೊಳಗ ಎಲ್ಲಿ ಹೋದ್ರು ಸಹಿತ ನಮಗ ಇಂಥ ಭೂಮಿ, ಇಂಥ ವಾತಾವರಣ ಎಲ್ಲೂ ಸಿಗಂಗಿಲ್ಲ. ಪರಿಸರ ನಮ್ಮ ಎಸ್ ಎ ಪಾಟೀಲ್ ಸರ್ ಹೇಳುವಂಗನ, ಪ್ರಪಂಚದಾಗ ಎಲ್ಲೇ ಹೋದ್ರು ಒಂದ್ ಬೆಳಿ ತಪ್ಪಿದ್ರೆ ಕೆಲವೊಂದು ಭೂಮಿಯೊಳಗೆ ಎರಡು ಬೆಳಿ ಬೆಳಿಲಿಕ್ಕೆ ಆಗ್ತದ ಅಂತಾರ. ನಾವು ವರ್ಷದುದ್ದಕ್ಕೂ ಬೆಳೆಗಳನ್ನ ಬೆಳಿಬಹುದು, ಯಾವುದು ಹೆದರಿಕಿಲ್ಲ. ಹಂಗಂದ್ರೆ ಅಂತಹ ಭೂಮಿಯನ್ನ ನಾವು ಇಟ್ಟುಕೊಂಡು ನಾವು ಮಾಡ್ತಕ್ಕಂಥ ವ್ಯವಸ್ಥೆಯೊಳಗ ನಾವ ಇವತ್ತ ನಮ್ಮನ್ನ ಅವಗಾಹಣೆ ಮಾಡ್ಕೊಳ್ಲಿಕ್ಕೆತ್ತೀವಿ, ಹೌದು ಅಲ್ರಿ? ನೋಡ್ರಿ, ಅಕಸ್ಮಾತ್ ಕನ್ಯಾ ಅದಾವನ್ರಿ ಅಂತ ಕೇಳ್ತೀರಿ. ಆ ಕನ್ಯಾ ಅದಾವ್ರಿ ಅಂತ ಹೇಳ್ತಾರ, ವರ ನೋಡ್ರಿ ಅಂತಾರ. ನೀವು ಹೇಳ್ತೀರಿ, ಏ ವರ ಐತ್ ನಮ್ಮಲ್ಲಿ, ಏ ಒಂದು ಕಮತ ಮಾಡೋ ವರ ಐತ್ರಿ, ಜಗ್ ಆಸ್ತಿ ಐತ್ರಿ. ಸರ, ನಮ್ಮೂರ ಸಾಲಾಗ ಒಬ್ಬ ಪ್ಯೂನ್ ಅದಾನ್ರಿ. ಏ ಮೊದ್ಲು ನೋಡ್ರಿ ಸರ, ಏನ್ರ ಮಾಡಿ ಅನುಕೂಲ ಮಾಡಿಕೊಡ್ರಿ ನಮ್ಗೆ. ನೋಡ್ರಿ, ನಮ್ಮ ಕಸಬಿಗೆ ನಾವ ವ್ಯವಸ್ಥೆ ಇದನ್ನ ಮಾಡ್ಕೊಳ್ಳೋದಕ್ಕೆ ನಮಗ ಇದು ಆಗಕತ್ತದ. ಹಂಗ್ರೆ ಗಟ್ಟಿತನ ಯಾರ ಹತ್ರದ? ನಮ್ಮೊಳಗ ಐತಿ. ಆ ಗಟ್ಟಿತನಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಮ್ಮ ಅಡಿಗೆ ಮನೆಯೊಳಗ ಆಹಾರ ತಯಾರು ಮಾಡೋರ ನನ್ನ ಲೆಕ್ಕಕ್ಕೆ ಇಟ್ಕೊಂಡ್ರೆ ಮಹಿಳೆಯರು ಅಂತ ಏನಂತೀವಿ. ನನ್ನ ಅಪ್ಪನ ತಾಯಿ ಇರ್ಬೋದು, ನನ್ನ ತಾಯಿ ಇರ್ಬೋದು, ನನಕಿಂತ ಮೊದಲು ಹುಟ್ಟಿದಾಕೆ ಅಕ್ಕ ಇರ್ಬೋದು, ನನಕಿತ್ತ ಹಿಂದುಟ್ಟಿದೆ ಅಕ್ಕಿ ತಂಗಿರ್ಬೋದು, ಮಾಡ್ಕೊಂಡು ಹೆಣ್ತಿರ್ಬೋದು, ಹುಟ್ಟಿದ ಮಗಳಿರ್ಬೋದು. ಆರು ಮಂದಿ ಅದರಿ, ಆರು ಮಂದಿ ಇದ್ರೆ ಅಷ್ಟ ಊಟ ಸಿಗ್ತದ, ಒಬ್ರಿದ್ರು ಊಟ ಸಿಗ್ತದ. ಹಂಗಂದ್ರ ನೀವು ಮಾಡುವಂತ ಕೆಲಸಕ್ಕೆ ಪೂರಕ ಕೆಲಸ ಮಾಡಿದ್ರಿ ಅಂದ್ರೆ ನಮ್ಮ ಭೂಮಿಯೊಳಗಿರ್ತಕ್ಕಂತ ಜೀವಾಣುಗಳು ಜೈವಿಕ ಚಟುವಟಿಕೆಯಿಂದ ಕೆಲಸ ಮಾಡ್ತವೆ. ನೀವೇನು ಇವತ್ತು ಹೇಳಲಿಕ್ಕತ್ತೀರಿ, ರೈಸೋಬಿಯಮು, ಅಜಿಟೋಬ್ಯಾಕ್ಟ್ರು, ಅಜೋಸ್ಪೈರಲಮು, BSB, ರಂಜಕ ಕರಗಿಸ್ತಕ್ಕಂತ ಗೊಬ್ಬರ, ಪೊಟ್ಯಾಶ್ ಕರಗಿಸ್ತಕ್ಕಂಥ ಗೊಬ್ಬರ, ಸುಡೋಮೊನೋಸು, ಟ್ರೈಕೋಡರ್ಮ ಎಲ್ಲ ಅಲ್ಲೇ ಉತ್ಪತ್ತಿ ಆಗ್ತದೆ. ನಿಮ್ಮ ಬೆಳಿಗ್ಗೆ ಏನು ಬೇಕು ಅದನ್ನು ಅಲ್ಲೇ ತಯಾರು ಮಾಡಿ ಉಣಿಸೋ ಕೆಲಸ ಆಗ್ತದೆ. ನಿಮ್ಮ ಯಾರನ್ನೂ ಏನು ಕೇಳಂಗಿಲ್ಲ. ಹಂಗಾರೆ ಇದನ್ನ ದಾಟಿ ನಾವು ಬಂದಾಗ ಆ ಬೀಜಗಳಿಗೆ ಬೀಜೋಪಚಾರ ಮಾಡ್ತಕ್ಕಂಥದ್ದು ಮಾಡಬೇಕಾಗಿದೆ ಇವತ್ತೆ. ಅದ್ರ ಜೊತೆಗೆ ಸಸ್ಯ ಸಂರಕ್ಷಣಾನು ಮಾಡ್ಕೋಬೇಕಾಗಿದೆ. ಅದಕ್ಕೆ ಕಷಾಯ ತಯಾರು ಮಾಡಿಕೊಂಡು ಮಾಡ್ತಕ್ಕಂಥ ವಿಧಾನನೂ ಅದಾವ. ಬೇಕಾಗಿದ್ದೇನಪ್ಪ ಅಂದ್ರೆ ಆಕಳದಿಂದ ಬರ್ತಕ್ಕಂಥ ಪಂಚಗವ್ಯ, ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಗಿಡಗಂಟಿ, ಬೇವು, ಎಕ್ಕಿ, ಕಲ್ನಾರ, ಹುಲಗ್ಲ, ಅಡಸಾಲ, ಸೀತಾಫಲ, ಕರಿ ವಿಳ್ಯದೆಳಿ, ಹಾಳಿ ಹೂವಿನ ಗಿಡ, ಗೊಬ್ಬರ ಗಿಡ, ಬಜಿ ಬೇರು, ಸುವರ್ಣಗಡ್ಡಿ, ಇಂಥವು ಯಾವ್ದಾರ ಒಂದು ತಪ್ಪಲ ತಗೊಂಡು ನಾವು ಕಷಾಯ ಮಾಡಿಕೊಂಡು ಸಿಂಪರಣ ಮಾಡಿದ್ರೆ ಅದನ್ನ ರೋಗ ಕೀಟ ಇದ್ರೂ ನಿಯಂತ್ರಣ ಮಾಡಕ್ಕಾಗತ್ತೆ. ಬಹಳಷ್ಟು ಮಂದಿ ಅಂತಾರ ನಮ್ಮ ಸುರೇಶ್ ಕೊಡ್ರ ಅದೇನಾರ ಕೆಲಸ ಮಾಡತ್ತನ್ರಿ. ಯಾಕಪ್ಪ ಅಂತ ಕೇಳಿದ, ನಾವು ಬಾಟ್ಲಿ ತಂದಿರ್ತೀವ್ರಿ 10,000 20,000 ಕೊಟ್ಟು ಅದ ಕೆಲಸ ಮಾಡೋದಿಲ್ಲ, ಇದ ಹೆಂಗ್ ಕೆಲಸ ಮಾಡತ್ರಿ? ನೀವು ಶಾಲೆ ಮುಂದ ಅದು ಹಂಪ್ ನೋಡ್ರಿ ಏನ್ರಿ, ಬದು ಹಾಕಿರ್ತಾರಲ್ಲ, ನಿಮ್ದು ಕಾರ್ ಅಥವಾ ಮೋಟರ್ ಸೈಕಲ್ ಹೋದ್ರೆ ನಿಂತು ಹೋಗ್ತಿರೋ ಏನ ಜಿಗಿಸ್ಕೊಂಡು ಹೋಗ್ತೀರ ಡಾಣ್ ಅಂತ ಏನ್ ಮಾಡ್ತೀರಿ? ಯಾಕಂದ್ರೆ ಹೇಳಲಿಕ್ಕತ್ತದ ನಾನಲ್ಲ, ಹಿಂದ ನಮ್ಮ ಋಷಿಮುನಿಗಳು ಬರೆದಿಟ್ಟಾರ, ನನ್ನ ಭಾಷಾದಾಗ ನಿಮ್ಮ ಹತ್ರ ಹೇಳಕತ್ತಿ. ಕೀಟಕ್ಕೆ ಇವೆಲ್ಲವೂ ಅಪ್ಲೈ ಆಗ್ತವ. ರೋಗ ಅಂದ್ರೆ ಕಾಗದ ಹೂವಿನ ಗಿಡ, ಗೊಬ್ಬರ ಗಿಡ, ಬಜಿ ಬೇರು, ಸುವರ್ಣಗಡ್ಡಿ, ಕಾಸ್ಲಾರ್ದೆ ಇರು ಹಸಿ ಹಾಲು ಉಪಯೋಗ ಮಾಡ್ಕೊಂಡ್ರಿ ಅಂದ್ರೆ ಗೆದ್ರಿ. ಇದ್ರ ಜೊತೆಗೆ ನಮ್ಮ ತಲೆಯೊಳಗೆ ಬರ್ತದ ಆ ಕೀಟನಾಶಕಗಳು, ಫಂಗಿ ಸೈಡ್, ವಿಡಿ ಸೈಡ್, ಫೆಸ್ಟಿಸೈಡ್ ಅದು ಬೇಕ್ರಿ ಅಂತಾರಲ್ಲ, ಅದನ್ನ ನಾವು ನೋಡಿದಷ್ಟು ಅದನ್ನ ನಾವು ಗಣನೆಗೆ ಇಟ್ಕೊಂಡು ನೋಡಿದಾಗ ನಮಗೂ ಗೊತ್ತಾಗ್ತದ ನಾಶಕ ಸೈಡ್ಸ್ ನಾವು ಪಕ್ಕಕ್ಕೆ ಸರಿ ಅಂತೀವಿ. ಆದ್ರೆ ಇಲ್ಲಿ ಏನು ಸೈಡ್ ಹೇಳಕತ್ತೀವಿ ಅಂದ್ರೆ ಕೀಟನಾಶಕ, ಕಳೆನಾಶಕ ಕೊಲ್ಲೋದು ಯಾರಿಗೆ? ಎಲ್ಲರಿಗೂ. ನೀವು ಹುಲಕೋಟೆಯಿಂದ ಬಂದಾನ ಸುರೇಶ್ ಗೌಡ ಅಂತೇಳಿ ಬರ್ರಿ ಗೌಡ್ರ ಊಟ ಮಾಡಕ್ಕಂತೇಳಿ ನಿಮ್ಮದು ಸಾರಿನ ಕೊಳಗದಾಗ ಹಾಕಿ ಊಟಕ್ಕೆ ಕರೆದ್ರೆ ನಾವು ಒಬ್ಬನ ಸಾಯ್ತೇನ ಉಷ್ಟರು ಸಾಯ್ತಾರ ನೋಡ್ರಿ. ನೀವು ಒಂದೇನ ಬಂದೈತೆ ಅಂತ ಹೇಳಿ ಒಂದು ಎಕರೆ ಅಂದ್ರೆ 43,560 ಚೌರಸ್ ಫೂಟ್ ಅಂತೀವಿ, ಒಂದು ಫೂಟು ಒಂದು ಇಂಚು ಬಿಡ್ಲಾರ್ದಂಗೆ ಎಲ್ಲಾ ಕಡೆ ಹೊಡಿತೀವಿ. ಆ ಮಣ್ಣು ಸಾಯತ್ತೋ ಇಲ್ಲೋ ಇಳುವರಿ ಗೋತ. ಇದೆಲ್ಲ ಕೇಳಿದ ನಂತರ ನಿಮ್ ತಲೆಯಾಗ ಹುಳ ಬರ್ತಾವ, ಹಂಗ್ರಿ ಅಪ್ಪ ಇಷ್ಟೆಲ್ಲ ಮಾಡಿದ ಮ್ಯಾಗ ಇಳುವರಿ ಬರ್ತೈತೆ ಇಲ್ಲೋ ಅಂತ ಪ್ರಶ್ನೆ ಬರ್ತದೆ. ನಂದು ಹುಲಕೋಟಿ ಗ್ರಾಮ, 2017 ಒಂದು ಇನ್ಸಿಡೆನ್ಸ್ ಆತು, ಅದನ್ನ ಹೇಳ್ಬಿಡ್ತೀನಿ. ಒಂದೇದ ಆ ಏನ June 10 ಸುಮಾರು ಮಳಿ ಆತ. ಆ ಮಳಿ ಆದಾಗ DR ಪಾಟೀಲ್ರ ಗದಗ ಮಾಜಿ MLR ತಮ್ಮ ಹೊಲಕ್ಕೆ ನೋಡಕ್ ಕಳ್ಸ್ಯಾರ, ಜೀಪ್ ತಗೊಂಡು ಹೋಗ್ಯಾರ. ನನ್ನ ಹೊಲ ದಾಟಿ ಮುಂದಿನ ಹೊಲಕ್ಕೆ ಹೋಗ್ಬೇಕು. ನನ್ನ ಹೊಲ್ದಾಗ ಒಂದ್ ಹನಿ ಕಣ್ಣಾಗ ಇದು ನೀರಿಲ್ಲ ಹೊಲ್ದೊಳಗೆ ಎಲ್ಲೂ. ಅವ್ರ ಹೊಲ್ದಾಗ ಹೊಲ್ದ ಒಳಗಟ್ಟಿಯಿಂದ ದಬಾಶ್ ನೀರು ಹರಿಲಿಕ್ಕತ್ತು. ಕಣ್ಣಿಗೆ ಏನ್ ನೋಡ್ಯಾರ ಅವ್ರ ತಮ್ಮಾರ ಮುಂದೆ ಹೇಳಾರ. ಮುಂದ ನಾನ ಮರುದಿವ್ಸ ಅವ್ರಿಗೆ ಬೆಟ್ಟ ಅದೆ. ಅವಾಗ ನನಗ ಬಿತ್ತಿರೋ ಹೆಂಗ್ ಮಾಡ್ತಿರೋ, ಮಳಿ ಹೆಂಗಾಗೈತೆ ಅಂದ್ರೆ ನಿನ್ ನೋಟ್ ಆಗೈತ್ರಿ, ಇನ್ ನೋಟ್ ಆದ್ರೆ ಕೆಲಸ ಆಗತ್ತ ಅಂತ ನಾ ಬುಧವಾರ ಬಿತ್ತಿದೆ. ಅವ್ರು ಶನಿವಾರ ಬಿತ್ತಿದ್ರು. ನಾ ಬುಧವಾರ ಬಿತ್ತಿದ್ದಕ್ಕೆ ಎಕರೆಕ 4 ಚೀಲ ಬಂತು. ತೂಕದಾಗ ಹೇಳ್ಬೇಕ 4 ಕ್ವಿಂಟಲ್ 50 ಕೆಜಿ. ಅವ್ರು ಶನಿವಾರ ಬಿತ್ತಿದ್ರು 3 ಚೀಲ ಇಳುವರಿ, ತೂಕದಾಗ 3.5 ಕ್ವಿಂಟಲ್ ಅಂತ ಇಟ್ಕೋರಿ. ಯಾವ್ದು ಇಳುವರಿ ಹೆಚ್ಚಾತು? ನೀವ ಚಾಯ್ಸ್ ಮಾಡ್ರಿ. ಅಡಿಗೆ ಮನೆಯೊಳಗ ಶೇಂಗಾಕಾಳು ಹುರಿತೀವಿ, ಯಾರು ಸರಳ ತಿನ್ನಂಗಿಲ್ಲ, ಕೈಯಾಗ ಹಾಕೊಂಡು ಉಫ್ ಅಂತ ಊಪ್ತೀವಿ, ಬೀಳ್ತೈತಿ, ಆಮ್ಯಾಗ ನಾವು ತಿಂತೀವಿ. ತಿಂದ ಅಕಸ್ಮಾತ್ ನೀವು ಬಂದು ಇಲ್ಲಿ ಕೂತ್ರಿಪ್ಪ ಅಂದ್ರೆ ಬಾಂಬ್ ಹೋಗಿದ್ರೆ ಕ್ಯಾಟ್ ವಾಸನೆ ಎದ್ದು ಹೊರಗೆ ಹೋಗ್ಬೇಕು. ಅಕಸ್ಮಾತ್ ನೀವು ಅದನ್ನ ಸೊಬರ್ ದರ್ಶಿಲೆ ತಿಂದಿದ್ರೆ ವಾಸನೆನ ಬರುದಿಲ್ಲ, ಬಂದ್ರು ಬಾಜುಕ್ ನಾವು ಗೊತ್ತಾಗಂಗಿಲ್ಲ. ಜಾನುವಾರು ಸಂರಕ್ಷಣಾನು ರೈತಂದ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೈಮೇಲೆ ಉಣ್ಣಿ ಬರ್ತಾವ, ಆ ಉಣ್ಣಿಗೆ 3 ತಪ್ಪಲದ ಪೈಕಿ ಒಂದು ತಪ್ಪಲ ತಗೋರಿ. ಮನ್ಯಾಗ ಹೋಗಿ ನೀವು ಮಾಡ್ಬೋದು ಇದನ್ನ, ಬೇವಿನ ತಪ್ಪಲ ಅಥವಾ ಹೊಂಗಿ ತಪ್ಪಲ ಹುಲುಗ್ಲ ಅಂತೀವಲ್ಲ, ಅಥವಾ ಕರಿ ಲಕ್ಕಿ ತೊಗರಿ ಗಿಡದಂಗೆ ಇರ್ತದ ಅದ್ರ ತಪ್ಪಲ 1 ಕೆಜಿ ಯಾವ್ದಾರ ಒಂದು ರುಬ್ಬಿ ಚಟ್ನಿ ಮಾಡ್ರಿ. ಅದಕ್ಕೆ 175 ಗ್ರಾಮ್ ಹಸೆ ಕಡಲೆ ಹಿಟ್ಟು, 125 ಗ್ರಾಮ್ ಬೆಲ್ಲ, ನಂತರ 4 ಅಥವಾ 8 ಕರ್ಪೂರ ವಡಿ, 2 ಚಮಚ ಅರಶಿನ ಪುಡಿ ಹಾಕಿ ಪೋಣ ತಾಸಿಟ್ಟು ಕೋಡ್ನಿಂದ ಹಿಡ್ಕೊಂಡು ಕೊಳಗದ ಮಠ ಎಲ್ಲಾ ಕಡೆ ಇದನ್ನ ಮಾಡ್ಕೊಂಡು ಕ್ಲಿಯರ್ ಮಾಡ್ರಿ. ಅದ್ರ ಮ್ಯಾಗ 3 ಸಲ ಮಾಡ್ಬೇಕು 15 ದಿವಸದ ಅಂತರದಾಗ. ಮುಂದಿನ 3-6 ತಿಂಗಳ ಅದ್ರ ಮ್ಯಾಗ ಏನು ಇರಂಗಿಲ್ಲ. ಆ ಎಳ್ಳಾಮಸಿ ಸಂಕ್ರಮಣಕ್ಕೆ ನಾವೇನ್ ಮಾಡ್ತೀವಿ, ಬಿಸಿನೀರಾಗ ಎಳ್ಳು ಹಾಕಿದವ್ರ ದಬಾ ದಬಾ ಸುರುಕೋತೀವಿ, ಆ ಎಳ್ಳು ಅಷ್ಟು ಬಚ್ಚಲಕ್ಕೆ ಮೂಲ.

ಜೊತೆಗೆ ಸಮತೋಲನ ಆಹಾರವನ್ನು ಕೊಡುವುದು ಮುಖ್ಯವಾಗಿರ್ತದೆ. ಒಣಮೇವು, ಹಸಿರು ಮೇವು ಮತ್ತು ದಾಣಿ ಮಿಶ್ರಣವನ್ನು ತಿನ್ನಿಸುವುದರಿಂದ ಜಾನುವಾರುಗಳ ಹಾಲಿನ ಉತ್ಪಾದನೆ ಸಾಮರ್ಥ್ಯ ಹೆಚ್ಚಾಗ್ತದೆ. ಕೇಳಿದ್ರಲ್ಲ ರಿದ್ವಾನವರೇ, ಇನ್ನು ಹೆಚ್ಚಿನ ಮಾಹಿತಿ ನಿಮಗೇನಾದರೂ ಬೇಕಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಅಥವಾ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಭೇಟಿಯಾಗ್ಬೋದು. ಮತ್ತು ನಾಳೆ ಭೇಟಿಯಾಗೋಣಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದ್ದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ, ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಬೇಟೆ ಧಾರಣೆ ಹೀಗಿದೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ. ಯಾದಗಿರಿ ಮಾರುಕಟ್ಟೆ ಕಡಲೆಕಾಳು 4,689 ರೂಪಾಯಿಯಿಂದ 4,743 ರೂಪಾಯಿಗಳು. ಶೇಂಗಾ 5,459 ರೂಪಾಯಿಯಿಂದ 8,369 ರೂಪಾಯಿಗಳು. ಕೆಂಪು ತೊಗರಿ 5,769 ರೂಪಾಯಿಯಿಂದ 7,477 ರೂಪಾಯಿಗಳು. ಬಿಳಿ ತೊಗರಿ 6,615 ರೂಪಾಯಿಯಿಂದ 7,471 ರೂಪಾಯಿಗಳು. ಇನ್ನು ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ, ಕಡಲೆಕಾಳು ಜವರಿ 4,623 ರೂಪಾಯಿಯಿಂದ 4,765 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 7,200 ರೂಪಾಯಿಯಿಂದ 8,100 ರೂಪಾಯಿಗಳು. ಅಲಸಂದೆ 5,666 ರೂಪಾಯಿಯಿಂದ 6,809 ರೂಪಾಯಿಗಳು. ಶೇಂಗಾ ಗುಂಗ್ರಿ 4,385 ರೂಪಾಯಿಯಿಂದ 8,109 ರೂಪಾಯಿಗಳು. ಈರುಳ್ಳಿ 300 ರೂಪಾಯಿಯಿಂದ 1,230 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,719 ರೂಪಾಯಿಯಿಂದ 2,699 ರೂಪಾಯಿಗಳು. ಸೂರ್ಯಕಾಂತಿ 4,939 ರೂಪಾಯಿಗಳು. ಕೆಂಪು ತೊಗರಿ 4,069 ರೂಪಾಯಿಯಿಂದ 7,534 ರೂಪಾಯಿಗಳು. ಬಿಳಿ ತೊಗರಿ 4,669 ರೂಪಾಯಿಯಿಂದ 7,239 ರೂಪಾಯಿಗಳು. ಇನ್ನು ಲಿಂಗಸಗೂರು ಮಾರುಕಟ್ಟೆ ಪೇಟೆ ಧಾರಣೆ, ಸಜ್ಜೆ 2,300 ರೂಪಾಯಿಯಿಂದ 2,500 ರೂಪಾಯಿಗಳು. ತೊಗರಿ 6,800 ರೂಪಾಯಿಯಿಂದ 7,450 ರೂಪಾಯಿಗಳು. ಸಿಂಧನೂರು ಮಾರುಕಟ್ಟೆ ಒಣಮೆಣಸಿನಕಾಯಿ 4,813 ರೂಪಾಯಿಯಿಂದ 9,021 ರೂಪಾಯಿಗಳು. ಇನ್ನು ಹೈಬ್ರಿಡ್ ಜೋಳ 2,840 ರೂಪಾಯಿಯಿಂದ 2,840 ರೂಪಾಯಿಗಳು. ಇನ್ನು ಭತ್ತ ಹೊಸ ಸೋನಾ ಮಸೂರಿ 1,850 ರೂಪಾಯಿಯಿಂದ 2,144 ರೂಪಾಯಿಗಳು. ಇದುವರೆಗೆ ಈ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ ಡಿಎಸ್ಪಿ ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1-800-2020. ಮಗು ಹುಟ್ಟಿದಾಗಿನಿಂದ 16 ವರ್ಷ ತುಂಬುವವರೆಗೆ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ. ಗರ್ಭಿಣಿಯರಿಗೆ ಟಿಡಿ ಲಸಿಕೆ, ಮಗು ಹುಟ್ಟಿದ ತಕ್ಷಣ ಬಿಸಿಜಿ, ಹೆಪಟೈಟಿಸ್ ಬಿ, ಪೋಲಿಯೋ ಹನಿ, 1.5 ಮತ್ತು 3.5 ತಿಂಗಳಲ್ಲಿ ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್, 1.5, 2.5, 3.5 ತಿಂಗಳಲ್ಲಿ ರೋಟಾವೈರಸ್ ಪೋಲಿಯೋ ಲಸಿಕೆ, ಪೆಂಟಾವೆಲೆಂಟ್ ಲಸಿಕೆ, 1.5, 3.5 ಮತ್ತು 9 ತಿಂಗಳಲ್ಲಿ 3 ವರಸೆ ಪಿಸಿವಿ ಲಸಿಕೆ, 9 ತಿಂಗಳ ನಂತರ 1ನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, 1ನೇ ವರಸೆ ಜೆಇ ಲಸಿಕೆ ಹಾಗೂ ವಿಟಮಿನ್ ಎ, 1.5 ವರ್ಷದಲ್ಲಿ 2ನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, 2ನೇ ವರಸೆ ಜೆಇ ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ ಡಿಪಿಟಿ ಬೂಸ್ಟರ್ 1, 5 ವರ್ಷಕ್ಕೆ ಡಿಪಿಟಿ ಬೂಸ್ಟರ್ 2, 10 ಮತ್ತು 16 ವರ್ಷಕ್ಕೆ ಟಿಡಿ ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ, ದೇವದುರ್ಗ ತಾಲೂಕಿನ ಮಸರ್ಕಲ್ ಗ್ರಾಮದ ನೀಲಕಂಠ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು. ಶಿವ ಶಿವಯನು ವಾರವೇ ಪುಣ್ಯಾದಾರು ಹರ ಹರಯನು ವಾರವೇ ಶಿವಯನು ವಾರದೆ ಪುಣ್ಯಾದಾರು ಹರ ಹರಯನು ವಾರವೇ ಅವಿರಳ ಪದವಿಗೆ ಕೈ ಸೇರಿತು ಮನವೇ ಕರೆದು ಹರ ಎಂದು ಕೇಳಿದಕ್ಕೆ ಹರ ಎಂಬ ಮಾತಿಗೆ ಹರನ ಪದವಿ ಕೊಟ್ಟು ಸುರುಳಾಯ ಮನ ಬಾರಿ ಸುರುಳಾಯ ಮನ ಬಾರಿ ಕೆತ್ತಾನೆ ರಂಬರಗೆ ಪಿಂಡೆ ಹಣ್ಣು ಕಾಯ್ಕಾತಿ ಕೈಯಲ್ಲಾದವನು ಹರಿದಾನು ಆವು ಸುಜ್ಞಾನಿ ಗಳಿರ ಅಂದಿ ಬಾಯಿಯಲ್ಲದೆ ಬಾಲ ಸವಿದಾನು ಆ ಸವಿರಾನು